ಒಂದು ವೆರೈಟಿ ಏನೋ ಇರ್ಬೇಕ್ರಿ. ಅಲ್ಲಿ ಲೋಕಲ್ ಭಾಳ ಬೆಳೆಯುವಂಥವು ಬೀಟೆ ಮರಗಳು ಭಾಳ ಬೆಳೀತಾವ್ರಿ ಅಲ್ಲಿ. ಅದಕ್ಕೆ ತಾನಾಗೆ ಬೆಳೆದಂಥ ಬೀಟೆ ಮರಗಳನ್ನು ಹಂಗೆ ಉಳಿಸ್ಕೊಂಡ್ಬಿಟ್ಟಿವ್ರಿ. ಆಲ, ಅರಳೆ, ಅತ್ತಿ, ಬೇಲಾ, ಗೋಣಿ, ಈ ಐದು ಗಿಡಗಳನ್ನು ಹಚ್ಚಿದ್ರೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ತಾರೆ ರೀ. ಅದಕ್ಕೆ ಆ ಐದು ಗಿಡಗಳನ್ನು ಹಚ್ಕೊಂಡಿದ್ದವ್ರು ನಾವು. ಅದಾದ ನಂತರ ಬಿಲ್ವ ಪತ್ರಿ ಐತಿ, ಹೆಬ್ಬೇವು ಐತಿ, ನಂತರ ಇದು ಹೆತ್ತೇಗು ಅಂತ ಐತ್ರಿ, ಹೆತ್ತೇಗು ಅಂತ ಐತಿ, ಅವನ್ನೆಲ್ಲ ಹಚ್ಕೊಂಡಿದ್ರು ನಾವು. ಮತ್ತು ಅಲ್ಲಿ ಲೋಕಲ್ ಗಿಡಗಳು ರೀ ಸರ್. ಮೊದಲ ಈ ನಾವು ಅರಣ್ಯವನ್ನು ನಾಶ ಮಾಡೋದಕ್ಕಿಂತ ಮೊದಲು ತಾನಾಗಿ ಇದ್ದಂಥ ಗಿಡಗಳೆಲ್ಲ ಅವು. ಆ ಎಲ್ಲ ಗಿಡಗಳನ್ನು ನಾವು ಉಳಿಸ್ಕೊಂಡೇನೆ ರೀ, ಮತ್ತು ಹೊಸವನ್ನು ತಂದು ಹಚ್ಕೊಂಡಿದ್ದೇನೆ ರೀ. ಅದಾದ ನಂತರ ಈ ಹಣ್ಣಿನ ನೋಡ್ರಿ, ಈಗ ಹಲಸು ಅಂತ ಹೇಳ್ತಾರೆ ನಾವು, ಈ ಭಾಗದೊಳಗೆ ಬೆಳೆಯುವಂಥ ಗಿಡಗಳನ್ನು ರೀ. ಆ ಹಲಸಿನ ಗಿಡಗಳನ್ನು ಹಚ್ಕೊಂಡೇನೆ ರೀ. ಜಮ್ಮು ನೇರಳೆ ಅಂತ ಹೇಳಿ ನೇರಳೆ ಗಿಡಗಳನ್ನು ಹಚ್ಕೊಂಡ್ರಿ. ಬೆಟ್ಟದ ನೆಲ್ಲಿ ಅದಾವು, ಕಡಗೋಲ್ ನೆಲ್ಲಿ ಅದಾವು, ಮುಂದೆ ಚಿಕ್ಕು, ಪೇರಲ, ರಾಮಫಲ, ಸೀತಾಫಲ, ಇವನ್ನು ಸಾಮಾನ್ಯವಾಗಿ ಬೆಳೆಯುವಂಥ ಗಿಡ. ಮತ್ತು ಬೇರೆ ತಂದಂಥ ಗೋಡಂಬಿ ಗಿಡಗಳದಾವು, ಸಂತ್ರೆ ಗಿಡಗಳದಾವು. ಸರ್, ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಆ್ಯಪಲ್ ಅದಾವಲ್ಲ ರೀ, ಆ ಆ್ಯಪಲ್ ಸಹಿತ ಹಚ್ಕೊಂಡಿದ್ರು ನಾವು. ಆ್ಯಪಲ್ ಬರಾಕತ್ತಾವ ಈಗ, ಅಂದರೆ ಹಣ್ಣು ಬರಾಕತ್ತಿಲ್ಲ, ಆ ಗಿಡಗಳ ನಾಟ್ಕೊಂಡವು. ಮುಂದೆ ಇತ್ತಿದ್ದಲೇ ಬಂದಂಥ ಬಟರ್ ಫ್ರೂಟ್ ಅದಾವೆ ರೀ, ಮತ್ತು ವಾಟರ್ ಆ್ಯಪಲ್ ಅದಾವು, ವೆಲ್ವೆಟ್ ಆ್ಯಪಲ್ಲು, ಅವೆಲ್ಲ ಗಿಡಗಳನ್ನು ಹಚ್ಕೊಂಡಿನ್ರ. ಅವೆಲ್ಲ ಇನ್ನು ಒಂದು ಎರಡು ಮೂರು ವರ್ಷಕ್ಕೆ ನಮಗೆಲ್ಲ ಫಲ ಕೊಡೋಕ್ಕೆ ಚಾಲು ಮಾಡ್ತೇವೆ ರೀ. ಸದ್ಯೇನು ಫಲ ಕೊಡೋಕತ್ತಿಲ್ಲ ಅವು. ಅದ್ರ ಹಿಮ್ಮಾಲೆ ಈ ಬೆಳವಲ್ಕಾಯಿ ಅಂತ ಕರಿತೇವೆ ನೋಡ್ರಿ ನಾವು. ಅದು ಸುಂದರ್ಲಾಲ್ ಬಹುಗುಣ ಉಪವಾಸ ಮಾಡಿದಾಗ ಒಂದು ಬೆಳವಲ್ಕಾಯಿ ಒಂದಿಷ್ಟು ಬೆಲ್ಲ ಕುಡಿಸಿ ತಿಂದುಬಿಡ್ತಿದ್ರು ಅವರು. ಮಾರನೇ ದಿವಸ ಮುಂಜಾನೆ ತನಕ ಏನೂ ತಿಂತಿರ್ಕಿಲ್ಲರಿ, ಬರೀ ಒಂದು ಹಣ್ಣು ಅವ್ರನ್ನ ಆರೋಗ್ಯವಾಗಿ ಇಟ್ಟಿತ್ತು ರೀ. ಅಷ್ಟು ಒಳ್ಳೆಯ ಹಣ್ಣುಗಳದವರು ಬೆಳವಲ್ ಗಿಡಗಳು ಅಂತೇಳಿ. ನಾವು ಗೊಡಚಿಗೆ ಹೋದಾಗ ಬೆಳವಲ್ಕಾಯಿ ತರ್ತೀವ್ರಿ, ಆ ಬೆಳವಲ್ಕಾಯಿ ಗಿಡಗಳನ್ನು ಹಚ್ಕೊಂಡೇನ್ರಿ ನಾ. ಇದಾದ ಅಂದ್ರಕ್ಕೆ ಇದು ಫುಡ್ ಫಾರೆಸ್ಟ್ ಅಂತಲೂ ಕರಿತಾರೆ ಸರ್ ಇದನ್ನು. ನಮ್ಮ ಇಡೀ ವರ್ಷವಿಡೀ ಎಲ್ಲ ನಮಗೆ ಹಣ್ಣುಗಳು ಸಿಗ್ತಿರ್ಬೇಕು ರೀ. ಅದಾದ ನಂತರ ಇಲ್ಲೇ ನಮ್ಮ ಶಂಕರಣ್ಣ ಲಂಗೋಟಿ ಅವರ ಸಹಾಯದಿಂದ ಕಾಗಸಾಳಿ ಭತ್ತ ಅಂತ ಬೆಳಿತೀವ್ರಿ ಸರ್ ನಾವು. ಅದು ಕರಗ ಇರ್ತೈತಿ, ಭಾಳ ಸುವಾಸನೆ, ಭಾಳ ಚಲೋ ಐತ್ರಿ. ಗಂಧ ಸಾಳಿ ಅಂತ ಐತ್ರಿ, ನವಿಲ್ ಸಾಳಿ ಅಂತ ಐತ್ರಿ, ರೊಟ್ಟಿ ಭತ್ತ ಒಂದು ಐತ್ರಿ ಸರ್. ಭಾಳ ಎಲ್ಲ ನಮ್ಮ ತಳಿಗಳನ್ನೆಲ್ಲ ಮರೆತುಬಿಟ್ಟೆ ನಾವು. ಆ ರೊಟ್ಟಿ ಭತ್ತ ಅಂತಂದ್ರೆ ನೀವು ಅದನ್ನು ರೊಟ್ಟಿ ಮಾಡಬೇಕು ವಿನಃ ಆ ಅಕ್ಕಿಲೇ ಅನ್ನ ಮಾಡೋಂಗಿಲ್ಲ ರೀ, ರೊಟ್ಟಿಯನ್ನು ಮಾಡಿದ್ರಿ. ಆ ರೊಟ್ಟಿ ತಿಂದ್ರೆ ಬಾಣಂತಿಯರಿ ವಿಶೇಷವಾಗಿ ಮೈಕೈ ನೋವೆಲ್ಲ ಹೊಕ್ಕಿತ್ರಿ. ಅಂಥ ಔಷಧೀಯ ಗುಣಗಳಿರುವಂಥ ಕೆಲವು ಭತ್ತ ಅನ್ನೋದು ಬೆಳೆಸೋಕೆ ಪ್ರಯತ್ನ ಮಾಡಕತ್ತೇನ್ರಿ ಸ್ವಲ್ಪ ಭಾಗದೊಳಗೆ. ವಸುಂಧರೆ ಅಂತಂದ್ರೆ ನಮಗೆ ನಿಸರ್ಗ ಜೀವಿಗಳಿಗೆ ಹೇಗೆ ಒಂದು ಬೇಕಾದಂತಹ ಒಂದು ಔಷಧೀಯ ಗುಣಗಳಾಗಲಿ ಅಥವಾ ಒಂದು ಆಹಾರ ಆಗಲಿ ಹಣ್ಣುಗಳಾಗಲಿ ನಿಸರ್ಗದತ್ತವಾಗಿ ಕೊಡುಗೆ ದಾನಿ ನಮ್ಮ ವಸುಂಧರೆ ಅಷ್ಟೆಲ್ಲ ನೀಡ್ತಾ ಇದ್ದಾಳೆ. ಆದ್ರೆ ನಾವೇನ್ ಮಾಡ್ತೀವಿ, ನಿಧಾನವಾಗಿ ನಮ್ಮನ್ನ ಮಾನವರಾಗಿ ನಾವನ್ನೆಲ್ಲ ಕಡಿದು ಕೃಷಿ ಮಾಡ್ಕೋತೀವಿ, ಅದರಲ್ಲಿ ವಾಣಿಜ್ಯೀಕರಣ ಮಾಡ್ತೀವಿ, ವ್ಯಾಪಾರೀಕರಣ ಮಾಡ್ತೀವಿ, ಹೀಗೆ ನಮ್ಮನ್ನೇ ನಾವು ಕಳ್ಕೊತಾ ಇದ್ದೇವೆ ಆ ನಿಟ್ಟಿನೊಳಗೆ. ತಾವೇನು ಆರಂಭ ಮಾಡಿದ್ರಿ ನಿಜವಾಗಿ ಅರಣ್ಯ ಕೃಷಿ ಬಹಳ ಒಳ್ಳೆಯದು. ನೀವು ಹೇಳಿದ್ರಲ್ಲ ಈ ಬದುವು ಗುಂಟ ನಾವು ಹಾಕುವಂಥದ್ದು ಸಹಜವಾಗಿಯೇ ಅಂತರ್ಜಲ ಉಳಿತದೆ, ನೆಲದಲ್ಲಿ ಒಂದು ಸತ್ವ ಇರ್ತದೆ, ಆ ಎರೆಹುಳುಗಳು ಬರ್ತಾವು, ಬೇರೆ ಬೇರೆ ಮಾನವ ಸ್ನೇಹಿ ಜೀವಿಗಳು ಅದರಲ್ಲಿ ಬರ್ತಾವು. ಹೀಗಾಗಿ ನಿಸರ್ಗದತ್ತವಾಗಿ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತಂದರೆ ಒಂದು ಹೊಸ ಹೊಸ ಅನ್ವೇಷಣೆ ಮಾಡಬೇಕು. ಆ ಒಂದು ಪ್ರವೃತ್ತಿ ನಿಮ್ಮ ಮೊದಲಿಂದನೂ ಇದೆ. ನೀವು ಪಕ್ಷಿ ವೀಕ್ಷಕರು, ನಿಸರ್ಗವನ್ನು ನೋಡಿ ಆನಂದಿಸುವಂಥವ್ರು, ಪಕ್ಷಿಗಳ ಹಣ್ಣು ತಿನ್ನೋದು ನೋಡಿ, ಅವುಗಳ ಒಂದು ಆಟ, ಊಟ, ಉಪಚಾರ ಎಲ್ಲ ನೋಡ್ತಾ ನೀವು ಬೆಳೆದಂಥವ್ರು, ವಶಾಭಿವೃದ್ಧಿ ಹೆಂಗೆ ಮಾಡ್ತಾವ ಅಂತ ಕೂಡ ತಾವು ನೋಡಿದಂಥವ್ರು. ನಿಜವಾಗಿ ಕೂಡ ನಿಸರ್ಗದತ್ತವಾಗಿ ನಿಮಗೇನು ಈ ಒಂದು ಜ್ಞಾನ ಲಭ್ಯ ಆಗಿದೆ ಅದನ್ನೇ ಉಪ ಮಾಡಿಕೊಂಡು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ರಿ, ಭಾಳ ಸಂತೋಷ. ಎಂಥ ಒಂದು ಆನಂದ ಸಿಗ್ತಾ ಇದೆ ಹೇಳಿ. ಮೊದಲ ನಮ್ಮಲ್ಲಿ ಬೋರ್ ಇತ್ತಲ್ರಿ, ಬೋರ್ನೊಳಗೆ ಆ ಭಾಗದೊಳಗೆ ನೀರು ಭಾಳ ಕಡಿಮೆ ಇರ್ತೈತ್ರಿ. ನಾನು ಒಂದು ಎರಡು ಮೂರು ವರ್ಷ ಈ ಕಂಟೂರ್ ಬಂಡಿಂಗ್ ಮಾಡಿದ್ದೀನಿ. ಆದ ನಂತರ ಎಲ್ಲ ತಪ್ಪಲನ್ನೆಲ್ಲ ಕಡಿದು ಬದುವಿನೊಳಗೆ ಈ ಟ್ರೆಂಚ್ನೊಳಗೆಲ್ಲ ಹಾಕಿದ್ದರಿಂದ ಅಪಾರ ಪ್ರಮಾಣದ ಎರೆಹುಳುಗಳು ಬಂದುಬಿಟ್ಟು ಸರ್ ನಮ್ಮಲ್ಲಿ. ನೀವು ನಮ್ಮ ಹೊಲ್ದಾಗ ಬಂದು ಈಗ ಎಲ್ಲಿ ನೀವು ಅಗಿತೀರಿ ಅಲ್ಲಿ ನಿಮ್ಗೆ ಎರೆಹುಳ ತೋರಿಸ್ಕೊಡ್ತಾನೆ. ಎಲ್ಲೆಲ್ಲಿ ನೀವು ಅಗಿತೀರಿ ಅಲ್ಲಿ ಎರೆಹುಳುಗಳು ಸಿಗ್ತಾವೆ ನಮಗೆ. ಅವಿದ್ದು ಅಂತಂದ್ರೆ ಭೂಮಿ ಫಲವತ್ತಾಗೋದಲ್ಲದೆ ಭೂಮಿಯೊಳಗೆ ಉದ್ದವಾಗಿರ್ತಾವ ಕೊಳವೆಗಳು ನಿರ್ಮಾಣ ಆಗಿರ್ತವೆ ರೀ. ಈ ಮಳೆ ಬಂತು ಅಂತಂದ್ರೆ ನಮ್ಮ ಮಳೆ ನೀರೆಲ್ಲ ಹೆಂಗೆ ಬಿಡ್ತೈತೆ ರೀ? ಬೇರೆಯವ್ರ ಹೊಲ್ದಾಗ ನೀವು ನೋಡ್ರಿ, ಆ ಮಳೆ ನೀರು ಹಿಂಗುದಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಎರೆಹುಳುಗಳಿಲ್ಲ, ಇವರೇ ಹಾಕಿದ್ರಿಂದ ಎರೆಹುಳುಗಳೆಲ್ಲ ಸತ್ತು ಹೋಗ್ಬಿಟ್ಟವು. ಅಲ್ಲಿ ಆ ಎರೆಹುಳುಗಳು ಇದ್ದುದರಿಂದ ಬಹಳಷ್ಟು ಕೊಳವೆಗಳು ನಿರ್ಮಾಣ ಆಗಿದಾವು. ಅಲ್ಲಿ ಚೆನ್ನಾಗಿ ಹವೆ ಆಡ್ತೈತಿ, ನಮ್ಮ ನೀರೆಲ್ಲ ತಳೆಗಳು ಬಿಡ್ತೈತಿ. ನಮ್ಮ ಬೋರ್ನೊಳಗೆ 5.5 ಇಂಚ್ ನೀರು ಬಿತ್ತು ರೀ. ಆ ಬೋರ್ದಾಗ ಹೇಳಿದ ಸರ್ ಇಷ್ಟು ನೀರು ಯಾರ್ದು ಹೊಲ್ದಾಗ ಬಿದ್ದಿಲ್ಲ ರೀ, ನಾವು ಗಾಡಿ ತೊಗೊಂಡಂಗಿಂದ ಅಂತ ಹೇಳಿದವು. ಅಷ್ಟು ನೀರು ನಮ್ಮಲ್ಲಿ ಯಾಕೆ ಬಂತು? ನಮ್ಮ ಬಾಜಿಗ್ನವ್ರು ಬಂದು ಕೇಳಿದ್ರು, ಏನು ರೀ ಸರ್ ಭಾಳ ನೀರು ಬಿತ್ತಲ್ಲ. ಹೌದ್ರಿ, ನೀವು ಕಂಟ್ರೋಲ್ ಬಂಡಿಂಗ್ ಮಾಡಿರಿ, ನೀವು ಮಳೆ ಹುಳುಗಳು ಇರುವಂಗೆ ಮಾಡಿರಿ, ಭೂಮಿಯೆಲ್ಲ ಭೂಮಿಯ ಬಿದ್ದಂತಹ ಮಳೆ ನೀರೆಲ್ಲ ಭೂಮಿಯೊಳಗೆ ಇಂಗುವಂಗೆ ಮಾಡಿರಿ, ನಿಮ್ಮ ಹೊಲದಾಗ ನೀರು ಬಂದ ಬರ್ತೈತಿ ಖಂಡಿತವಾಗಿ ಅಂತ ಹೇಳಿ. ನಮ್ಮದು ಪರಿಸರಕ್ಕೆ ಬಹಳ ಸಮೀಪ ಅಂದ್ರೆ ಜೀವ ವೈವಿಧ್ಯಕ್ಕೆ ಬಹಳ ಸಮೀಪವಾಗಿರುವಂಥ ಹೊಲ ಸರ್ ನಮ್ಮದು. ಆ ನಾವು ಹೊಲ ಚಲೋ ಮಾಡಿದಾಗಿಂದ ಅಲ್ಲಿ ಜಾಡ್ಬೋಡು ವೆರೈಟಿ ಆಫ್ ಸ್ಪೈಡರ್ಸ್ ರೀ, ಅವೆಲ್ಲ ಬರಕತ್ತವ ಸರ್ ಈಗ ನಮ್ಮಲ್ಲಿ. ಅಲ್ಲಿ ಹಕ್ಕಿಗಳು ಭಾಳ ಬರಕತ್ತಾವ ನಮ್ಮಲ್ಲಿ. ನಾನು ಊದಲು ಹಾಕಿನಿ ಅಂತಂದ್ರೆ ಮುನಿಯ ಹಕ್ಕಿಗಳು ಬಂದಿರ್ತಾವ್ರಿ ಸರ್.

ಸಂತೋಷ ಅನಿಸುತ್ತೆ. ನಿಮ್ಮ ಒಂದು ತೋಟವನ್ನು ನಂದಗೋಕುಲ ಮಾಡಿದಿರಿ. ಈ ತರ ಒಂದು ಸಾವಯವ ಪದ್ಧತಿ ಕಡೆ ನಾವು ವಾಪಸ್ ಹೋಗೋಣ. ನಮ್ಮ ರೈತ ಬಾಂಧವರು, ಸಣ್ಣ ಸಣ್ಣ ರೈತರು ಇವತ್ತು ನಾವು ವ್ಯಾಪಾರೀಕರಣ ಮಾಡಿದ್ದೇನೆ ಕೃಷಿಯನ್ನು, ಸ್ವಲ್ಪ ಮಟ್ಟಿಗಾದರೂ ಜೀವಂತಿಕೆ ಉಳಿಸೋ ನಿಟ್ಟಿನೊಳಗೆ ತಮಗೆ ಬೇಕಾದಂಥ ಬೆಳೆಗಳನ್ನು, ಮನೆಗೆ ಬೇಕಾದಂಥ ಬೆಳೆಗಳನ್ನು ಬೆಳೆದು ಪಕ್ಷಿ ಸಂಕುಲ ಉಳಿಸೋ ನಿಟ್ಟಿನೊಳಗೆ, ಆಮೇಲೆ ನಿಸರ್ಗಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಕಲ್ಪಿಸೋ ನಿಟ್ಟಿನೊಳಗೆ ನಾವು ಕಂಕಣಬದ್ಧರಾಗಿ ಆಸಕ್ತಿ ತೆಗೆದುಕೊಂಡ್ರೆ ನಮಗೂ ಆನಂದ ಇರ್ತದೆ, ಮತ್ತೆ ಮಾದರಿಯಾಗಿ ನಿಲ್ತೀವಿ ಅಂತ ಹೇಳ್ತಾ ಇಲ್ಲಿ ತನಕ ಸಾಕಷ್ಟು ಅರಣ್ಯ ಕೃಷಿ ಬಗೆಗೆ, ಶಿಕ್ಷಕರಿಂದ ಕೃಷಿಕ, ಅಲ್ಲಿ ಕೂಡ ಶಿಕ್ಷಕರಾಗಿದ್ದೀರಿ, ಈಗ ಅಂಥ ಒಂದು ವೃತ್ತಿಯನ್ನು ಆರಿಸಿ ಬಂದು ಅದರಲ್ಲಿ ಯಶಸ್ವಿಯಾಗಿದ್ದೀರಿ. ತಮ್ಮ ಹಿರಿಯ 72 ವಯಸ್ಸಿನಲ್ಲಿ ಕೂಡ ತುಂಬಾ ನವ ಯುವಕರಂತೆ ತಮ್ಮ ಜೀವನ ಪದ್ಧತಿಯನ್ನು ಬದಲಿ ಮಾಡಿಕೊಂಡಿದ್ದೀರಿ. ಅರಣ್ಯ ಕೃಷಿ ಬಗ್ಗೆ ಇಲ್ಲಿವರೆಗೆ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಅರಣ್ಯ ಕೃಷಿ ಮತ್ತು ಸಹಜ ಕೃಷಿ ಈ ವಿಷಯವಾಗಿ ಆರ್ಜಿ ತಿಮ್ಮಾಪುರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಳಿಗೇರಿಯ ಲಕ್ಷ್ಮೀಬಾಯಿ ಅಡಿವಪ್ಪ ಕೊಣ್ಣೂರ್ ಹಾಗೂ ಮೇಳದವರಿಂದ ಗೀಗಿ ಪದ. ಹೆಚ್ಚಿನಗರತಿ ಹೇಳುವೇನ ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನಗರತಿ ಹೇಳುವೇನ ಮಹಿಮಾ. ಕರುಣಿ ಮೇಲೆ ಶಿವ ಶರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ, ಹೆಣ್ಣು ಬಳಗದಾಗ ಹೆಚ್ಚಿನಗರತಿ ಹೇಳುವೇನು ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನಗರತಿ ಹೇಳುವೇನು ಮಹಿಮಾ. ಹೆಚ್ಚಿನಗರತಿ ಹೇಳುವೇನು ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನಗರತಿ ಹೇಳುವೇನು ಮಹಿಮಾ. ಕರುಣಿ ಮೇಲೆ ಶಿವ ಶರಣಿ ಅನಿಸಿದಳು ಹುಚ್ಚ ಗಂಡಗ ಮೆಚ್ಚಿ ಪೂಜೆ ಮಾಡಕ್ಕೆ ನಿತ್ಯ ನೇಮ, ತುಚ್ಚ ಮಾಡದರ ಅತ್ತಿನಾದು ನೀ ಮಚ್ಚರ ಗುಣ ಧರ್ಮ, ತುಚ್ಚ ಮಾಡತಾರ ಅತ್ತಿನಾದು ನೀ ಮಚ್ಚರ ಗುಣ ಧರ್ಮ. ನಿತ್ಯ ತಾನ ನಿಜ ಭಕ್ತಿ ಬಿಡಲಿಲ್ಲ ಅಸುತನಲ್ಲಿ ಪ್ರೇಮ, ನಿತ್ಯ ತಾನ ನಿಜ ಭಕ್ತಿ ಬಿಡಲಿಲ್ಲ ಅಸುತನಲ್ಲಿ ಪ್ರೇಮ. ಧರಣಿ ಮೇಲೆ ಶಿವ ಚರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ, ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇನು ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇನು ಮಹಿಮಾ. ಧರಣಿ ಮೇಲೆ ಜೀವ ಶರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ, ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇನು ಮಹಿಮಾ, ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇನು ಮಹಿಮಾ. ಧರಣಿ ಮೇಲೆ ಜೀವ ಶರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ, ಬೆಳಗದಾಗ ಹೆಚ್ಚಿನ ಗರತೆ ಹೇಳುವೇನು ಮಹಿಮಾ, ಹೆಣ್ಣು ಕಾಣಿಸಿದಳ ಹೇಮ್ರಡಿ ಮಲಮ ಹೊತ್ತಿದಂಬರಿ ಎತ್ತಿಲೇಳದ ಅತ್ತಿದೆ ಅಂತ ಧರ್ಮ ಅತ್ತಿನೇಳಿದ ಅಮೃತ ತಿಳದಾಳ ಪತಿವ್ರತ ಮಲ್ಲಮ್ಮ ಅತ್ತಿನೇಳಿದ ಅಮೃತ ತಿಳದಾಳ ಪತಿವ್ರತ ಮಲ್ಲಮ್ಮ ಅದೇ ಬುತ್ತಿ ಮಲೆನಾಥ ಗರಪಿ ಉಣಕ್ಕೆ ಕಾಯಮ್ಮ ಅದೇ ಬುತ್ತಿ ಮಲೆನಾಥ ಗರಪಿ ಉಣಕ್ಕೆ ಕಾಯಮ್ಮ ಧರಣಿ ಮೇಲೆ ಚರಣಿ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ ನಗರತೆ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರತೆ ಹೇಳುವೇಣು ಮಹಿಮ ಧರಣಿ ಮೇಲೆ ಜೀವ ಚರಣಿ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ ಹೊತ್ತಿದಂಬಲಿ ಒಳೆ ಪಾವನ ಜಗಜ್ಯೋತಿ ಜಂಗಮ ಮಲ್ಲಮ್ಮ ದನಗಳು ತಾನೇ ಕಾಯುತ್ತಿದ್ದ ವಿಷ ಪರ ಧರ್ಮ ಮಲ್ಲಮ್ಮ ದನಗಳು ತಾನೇ ಕಾಯುತ್ತಿದ್ದ ವಿಷ ಪರ ಧರ್ಮ ಜ್ವಾಳ ಎಲ್ಲ ತಾನೇ ಬೀಜಕ ಭಕ್ತಿ ಪೋಷಕನೇಮ ಬೀಸು ಜ್ವಾಳ ಎಲ್ಲ ತಾನೇ ಬೀಸಿಕ ಭಕ್ತಿ ಪೋಷಕನೇಮ ಧರಣಿ ಮೇಲೆ ಚರಣಿ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ನಗರತೆ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರತೆ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿ ನಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ಮಲ್ಲಮ್ಮ ಮೇಲೆ ಅಲ್ಲ ತಿಂತಾರ ನಾಗಮ್ಮ ನಿಂಗಮ್ಮ ಚಾಡಿ ಹೇಳಿದಿನ ಜಗಳ ಹಚ್ಚಕಿ ಕೊಡುಗುಣದ ಬಸಮ್ಮ ಚಾಡಿ ಹೇಳಿದಿನ ಜಗಳ ಹಚ್ಚಕಿ ಕೊಡುಗುಣದ ಬಸಮ್ಮ ನಿನ್ನ ಹೆಂಡತಿ ಮಲ್ಲಯ್ಯನ ಇಟ್ಕೊಂಡಳು ಅಂತ ಉತ್ಸ ಬರ್ಮ ನಿನ್ನ ಹೆಂಡತಿ ಮಲ್ಲಯ್ಯನ ಇಟ್ಕೊಂಡ ಅಂತ ಉತ್ಸ ಬರ್ಮ ಧರಣಿ ಮೇಲೆ ಅನಿಸಿದಳು ಹೇಮ್ರಡಿ ಮಲ್ಲಮ್ಮ ಹೇಳುವೇಣು ಮಹಿಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತೆ ಹೇಳುವೇಣು ಮಹಿಮ ಧರುಣಿ ಮೇಲೆ ಜೀವ ಚರಣಿ ಅನಿಸಿದಳ ಹೇಮ್ರಡಿ ಮಲ್ಲಮ್ಮ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಬಾಳಿಗೆರೆಯ ಲಕ್ಷ್ಮೀಬಾಯಿ ಅಡವಿಯಪ್ಪ ಕೊಣ್ಣೂರ್ ಹಾಗೂ ಮೇಳದವರಿಂದ ಗೀಗಿ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3611 4950, ಉದ್ದಿನಕಾಳು 5042, ಧನಿಯಾ 8611 9169, ಅಲ್ಸಂದೆ 4327 6261, ಹೆಸರುಕಾಳು 1569 8071, ನೆಲಗಡಲೆ ಶೇಂಗಾ 5226 5889,